ಸರ್ವಧಾರಾದಿಭಿರ್ಭಾವೈಃ ತದ್ವದಾತ್ಮಾ ವಿಕಲ್ಪಿತಃ ಅನಿಶ್ಚಿತಾ ಯಥಾ ರಜ್ಜುಃ ಅಂಧಕಾರೆ ವಿಕಲ್ಪಿತಃ ಸರ್ಪಧಾರಾದಿಭಿರ್ಭಾವೈಃ ತದ್ವದಾತ್ಮಾ ವಿಕಲ್ಪಿತಃ ಅಂಧಕಾರೆ ಯಥಾ ಅನಿಶ್ಚಿತ ರಜ್ಜುಃ ವಿಕಲ್ಪಿತ ಮಬ್ಬುಗತ್ತಲೆಯಲ್ಲಿ ಅಂಧಕಾರೆ ಕತ್ತಲೆಯಲ್ಲಿ ಅಥವಾ ಮಬ್ಬುಗತ್ತಲೆಯಲ್ಲಿ ಕಾಣದೇ ಇರೋದು ಬೇರೆ ಮುಸುಕು ಮುಸುಕಾಗಿ ಕಾಣೋದು ಬೇರೆ. ಕಾಣದೇ ಇದ್ರೆ ಪ್ರಾಬ್ಲಮ್ ಇಲ್ಲ, ಕಂಡೇ ಇಲ್ಲ ಎನ್ನು ಆ ಹುಟ್ಟು ಪ್ರಶ್ನೆ ಬಂದು ಕತ್ತಲೆ ಕಂಡೇ ಇಲ್ಲ. ಆದರೆ ಮುಸುಕ ಮುಸುಕಿದೆ ನೋಡಿ, ಅದು ಅಪಾಯ. ಅದು ಹಾವು ಹುಟ್ಟಲಿಕ್ಕೆ ಅವಕಾಶ ಮಾಡ್ತದೆ. ಐ ಆಮ್ ಟೋಟಲಿ ಇಗ್ನೋರೆಂಟ್ ಆಫ್ ದ ರೂಪ್, ವಿಲ್ ನಾಟ್ ಗಿವ್ ರೈಸ್ ಟು ಸ್ನೇಕ್. ಸರ್ಪದ ಹುಟ್ಟಿಗೆ ಅದು ಕಾರಣ ಆಗುವುದೇ ಇಲ್ಲ, ಕಂಡೇ ಇಲ್ಲಲ್ಲ. ಕಂಡು ಕಂಡು ಕಂಡಿಲ್ಲ ಕಂಡಿಲ್ಲ ಕಂಡು ಕಂಡು ಕಂಡಿಲ್ಲ ಕಂಡಿಲ್ಲ. ಹಾ, ಏನೋ ಕಾಣಿಸ್ತದಪ್ಪ, ಏನದು? ಅನಿಶ್ಚಿತ ಅನಿಶ್ಚಿತ ರಜ್ಜು ಯಥಾ ಅಂಧಕಾರಿ ಮಬ್ಬುಗತ್ತಲೆ, ಅದೇನ್ ಮಾಡ್ತದೆ? ವಿಕಲ್ಪಿತ. ವಿಕಲ್ಪಿತ ಕಲ್ಪನೆಗೆ ಅವಕಾಶ ಮಾಡಿಕೊಡ್ತದೆ, ಆರೋಪಕ್ಕೆ ಅವಕಾಶ ಮಾಡಿಕೊಡ್ತದೆ. ಏನೇನು ಆರೋಪಿಸಬಹುದು? ಏನು ಬೇಕದ ಆರೋಪಿಸಬಹುದು. ಸರ್ಪ, ಧಾರಾ, ನೀರಿನ ಕೋಡಿ, ನೀರಿನ ಕೋಡಿ, ಆದಿಬಿಹಿ ಎರಕಲ ಬೀಡಿ ಆಗ್ಬೋದು, ಚಡಿ ಆಗ್ಬೋದು, ಅದೇ ಪ್ರಕಾರ ತದ್ವತ ಆತ್ಮ ವಿಕಲ್ಪಿತ. ಯಥಾ ಸರ್ಪ ವಿಕಲ್ಪಿತ ತದ ತಥ ಆತ್ಮ ವಿಕಲ್ಪಿತ ಆತ್ಮ. ಇದೇನಾಯ್ತು ಈಗ? ಇವನು ವಿಕಲ್ಪಿತ ಆತ್ಮ ಅದ, ನಿರ್ವಿಕಲ್ಪಕ ಆತ್ಮ ಏನಾಗ್ಬಿಟ್ಟ ಈಗ? ವಿಕಲ್ಪ ಆತ್ಮ. ಓಕೆ, ಭಾಷೆ ನೋಡೋಣ. ಯಥಾ ಲೋಕಿ ಸ್ವೇನ ರೂಪೇಣ ಅನಿಶ್ಚಿತ ಅನವಧಾರಿತ ಇವ ಅನವಧಾರಿತ ಏವಮೇವ ಇತಿ ರಜ್ಜುಃ ಮಂದಾಂಧಕಾರೇ. ಮಂದ ಅಂಧಕಾರೆ, ಏನು ಸಂಸ್ಕೃತ ಲಕ್ಷಣ? ಅಂಧಕಾರ ಕತ್ತಲೆ, ಒಂದು ಮಂದ ಅಂಧಕಾರ, ಗಾಢ ಕತ್ತಲೆ ಅಲ್ಲ. ನೀವು ಕನ್ನಡದಲ್ಲಿ ಮಬ್ಬುಗತ್ತೆ, ಮುಸುಕು ಮುಸುಕು. ಅವಾಗೇನದ? ಏವಮೇವ ರಜ್ಜು ಹೂಯಿತಿ, ಇದು ಇದು ಹಗ್ಗವೇ ಎನ್ನುವುದನ್ನು ಗುರುತಿಸ್ಲಿಕ್ಕೆ ಆಗೋದು. ಏವಮೇವ ಇತಿ ರಜ್ಜು ಅನವಧಾರಿತ. ಅವಧಾರಿತ ಅಂದ್ರೆ ತಿಳ್ಕೊಂಬೋದು, ನ ಅವಧಾರಿತ ತಿಳ್ಕೊಳ್ಳೋ ಸಾಧ್ಯತೆ ಇಲ್ಲ. ಅನವಧಾರಿತ ಏನ್ ಸರ್? ಅನವಧಾರಿತ ಅಲ್ಲಿರುವ ಶಬ್ದ ವಾಸ್ತು ಮಂತ್ರದಲ್ಲಿ ಅನಿಶ್ಚಿತ, ಅನಿಶ್ಚಿತ ಇಸ್ ಈಕ್ವಲ್ ಟು ಅನವಧಾರಿತ. ಕಿಂ ಅನವಧಾರಿತ ಏವಮೇವ ರಜ್ಜುಹು ಇತಿ ಅನವಧಾರ. ಇದು ಇದು ರಜ್ಜುವೇ, ಇದು ರಜ್ಜುವೇ ಎನ್ನುವುದನ್ನ ತಿಳ್ಕೊಳಿಕ್ ಆಗೋದಿಲ್ಲ. ಅಂತಹ ಸ್ಥಿತಿ ಯಾವಾಗ ಇದು ಹಗ್ಗವೇ ಎಂದು ನಿಶ್ಚಯವಾಗಲಿಲ್ಲವೋ ಆವಾಗ ಹಗ್ಗವು ವಿಕಲ್ಪಕ್ಕೆ ಕಾರಣವಾಗುತ್ತದೆ. ವಿಕಲ್ಪಿತವಾದ್ದು ಯಾವುದು? ಹಾವು. ಯಾರು ಕಾರಣರು? ಅವರು ಹಗ್ಗವೇ. ಈಗ ನೀನು ಗೂಟದಲ್ಲಿ ಹಾವು ನೋಡಲಿಲ್ಲ, ನೀನು ಹೊರಗೆ ಬೈಲಲ್ಲಿ ಹಾವು ನೋಡಲಿಲ್ಲ, ನೀ ಹಗ್ಗದಲ್ಲೇ ನೋಡಿದ್ಯಾ ಹಾವು. ಆ ಹಾವಿಗೆ ಅಧಿಷ್ಠಾನ ಏನು ಹಾಗಾದ್ರೆ? ಹಾಗೆಯೇ ಆತ್ಮನೇ ಜೀವಾತ್ಮ ಕಲ್ಪನೆಗೆ ಅಧಿಷ್ಠಾನ. ಮುಂದೆ ಬರ್ತದೆ, ಆತ್ಮನೇ ಜೀವಾತ್ಮ ಕಲ್ಪನೆಗೆ ಅಧಿಷ್ಠಾನ. ಜೀವಾತ್ಮನಾಗಿ ಆತ್ಮನೇ ಪರಿವರ್ತನೆಗೊಂಡ, ಆತ್ಮನೇ ಕಂಪ್ಲೇಂಟ್ ಕೊಡ್ತಾನೆ, ನನ್ಗೆ ಯಾಕೋ ಈ ಸಂಸಾರ ಸಾಕಾಗಿದೆ. ಅಮ್ಮ ತಾನೇ ಹೇಳ್ಕೊಡ್ತಾನೆ, ನಮ್ ಬಿಡುಗಡೆ ಆಯ್ತು, ಮೋಕ್ಷ. ಅನವಧಾರಿತ ಏವಮೇವ ಇತಿ ರಜ್ಜು ಮಂದಾಂಧಕಾರಿ ಅನವಧಾರಿತ. ಆಯ್ತಪ್ಪ, ಸೊ ವಾಟ್, ಇದರಿಂದ ಏನಾಗಿರೋದಿದೆ? ಇದರಿಂದ ಏನಾಯ್ತು ಅಂದ್ರೆ, ಕಿಂ ಸರ್ಪ ಉದಕಧಾರ ದಂಡ ಇತಿವಾ ಅನೇಕಧಾ ವಿಕಲ್ಪಿತಾ ಭವತಿ ಪೂರ್ವಂ ಸ್ವರೂಪ ಅನಿಶ್ಚಯ ನಿಮಿತ್ತಂ. ಸ್ವರೂಪ ಅನಿಶ್ಚಯ ಅಲ್ಲ ಯೋಗಿ, ಸ್ವರೂಪ ಪಕಾರ ಪ, ಸ್ವರೂಪ ಅಲ್ಲ, ಸ್ವರೂಪ ಅನಿಶ್ಚಿತ ಅ ಇದೆ ಮುಂದೆ. ಸಂಧಿ ಇದ್ರೆ ಸವರ್ಗ ಸರ್, ಸವರ್ಣದ ಸಂಧಿ ಇದೆ ಅಲ್ಲಿ. ಮತ್ತೆ ಸ್ವರೂಪ ಉದ್ಧಾರಿತ ಅಲ್ಲ, ಸ್ವರೂಪ ಸಾರಿ ಸ್ವರೂಪ ಅನಿಶ್ಚಯ ನಿಮಿತ್ತ. ಏನ್ರಿ ಏನಾಗೋದಿದೆ ಏನಂತ ಕೇಳುವ, ಇಷ್ಟು ಹುಟ್ಕೊಳ್ಳುವ ಸಾಧ್ಯತೆ ಇದೆ. ಸರ್ಪ ಆದ್ರೂ ಹುಟ್ಕೋಬಹುದು, ಉದಕಧಾರನೂ ಹುಟ್ಕೋಬಹುದು. ಉದಕಧಾರ ಅಂದ್ರೆ ನೀರಿನ ಕೋಡಿ, ದಂಡ ಲಾಠಿ ಲಾಠಿ ಅಲ್ಲ, ಹಾವು ಕ್ರಾಸ್ ಮಾಡ್ತಿರ್ತದ, ಇಲ್ಲಿ ಕಳ್ಳ ಅಟ್ಯಾಕ್ ಮಾಡ್ತ, ಹೇಗೂ ಅಲ್ಲಿ ಹೇಗೂ ಅಲ್ಲಿ ಹಾವಲ್ಲ ಸಾರಿ, ಅಲ್ಲಿ ಹಗ್ಗ ಬಿದ್ದಿರ್ತದೆ, ಇಲ್ಲಿ ಕಳ್ಳ ಅಟ್ಯಾಕ್ ಮಾಡ್ತಾನೆ. ಈ ತುಂಬ ಕೋಲ್ ಒಂದು ಕೈ ನೋಡೋಣ ಅಂತ ನೋಡ್ತಾನೆ, ಕೋಲ್ ತರಲಿ ಕೋಲ್ ಅಲ್ಲ ಏನದು ಹಗ್ಗ. ಊಟನೂ ಮಾಡ್ಬೋದೇನಪ್ಪ, ಏನಂದ್ರೆ ಮರಗಳನ್ನ ಕಡಿದು ಗಂಟು ಕಟ್ಬೇಕು, ಎಲ್ಲ ಒಟ್ಟತನ ಗಂಟು ಕಟ್ಟುವಾಗ ನೆನಪಾಗ್ತದೆ ಹಗ್ಗ ತಂದಿಲ್ಲ ಅಂತ. ಅಲ್ಲೊಂದು ಹಗ್ಗ ಬಿದ್ದಿರ್ತೋ ತಗೋತಾನೆ ಕಟ್ತ, ಆ ಹಗ್ಗ ತಗೊಂಡು ಕಟ್ಟಿ ಮನೆಗೆ ಬರ್ತಾನೆ, ಢಮ್ ಅಂತ ಎಸಿತಾನೆ, ಹುಸ್ ಅಂತ. ಆ ಕಟ್ಟಿದ್ದೇನು ಹಗ್ಗಲ್ಲ, ಇನ್ನು ಉಲ್ಟಾನು ಲಾಜಿಕ್ ಮಾಡಿ ಬರೋಂಗಿಲ್ಲ, ಯಾಕಂದ್ರೆ ಹಾವು ಕಷ್ಟ. ಹೀಗಾಗಿ ಕಚ್ಚಿಸ್ಕೊಳಿಕ್ ಇಷ್ಟ ಇದ್ದವರು ಹಾವನ್ನು ಹಗ್ಗ ಅಂತ ತಿಳ್ಕೊಬಹುದು ಅಷ್ಟೇ. ಉದಕ ಧಾರ ಉದಕ ಧಾರ ಉದಕ ಧಾರ ಉದಕ ಧಾರ ದಂಡ ಇತಿವ ಅನೇಕದ ವಿಕಲ್ಪಿತ ಭವತಿ. ಎಲ್ಲಿ ಎಲ್ಲಿ ಇವಷ್ಟು ಕಲ್ಪನೆಗಳು ಎಲ್ಲಿ? ಸ್ವರೂಪ ಅನಿಶ್ಚಯ ನಿಮಿತ್ತಂ. ಏನ್ ಸ್ವರೂಪ ಅಲ್ಲಿ? ಏನ್ ಸ್ವರೂಪ? ಹಗ್ಗ. ಇದು ಶುದ್ಧ ಸ್ವಚ್ಛ ಹಗ್ಗವೇ ಅನ್ನುವುದು ಯಾವಾಗ ಅನಿಶ್ಚಿತವಾಗಿಬಿಡುತ್ತದೆ ಅವಾಗ ಅಲ್ಲಿ ವಿಕಲ್ಪನೆಗೆ ಅವಕಾಶ ಕೊಡ್ತದೆ. ಯದಿ ಪೂರ್ವಮೇವ ರಜ್ಜು ಸ್ವರೂಪೇಣ ನಿಶ್ಚಿತ ಸ್ಯಾತ್ ನ ಸ್ವಲ್ಪಾದಿ ವಿಕಲ್ಪ ಅಭವಿಷ್ಯತ್. ಚಂದದ ನೋಡ್ರಿ. ಯದಿ ಒಂದು ವೇಳೆ ಪೂರ್ವಮೇವ ಮುಂಚಿತವಾಗಿಯೇ ಸ್ವರೂಪದಿಂದ ಇದು ಹಗ್ಗವೇ ಎಂದು ನಿಶ್ಚಿತವಾಗಿದ್ದಾದರೆ ನ ಸರ್ಪಾದಿ ವಿಕಲ್ಪ ಅಭವಿಷ್ಯತ್. ಸರ್ಪ ಇತ್ಯಾದಿ ವಿಕಲ್ಪಗಳು ಉಂಟಾಗುತ್ತಿದ್ದಿಲ್ಲ. ಅಭವಿಷ್ಯತ್ ಭೂತಕಾಲ, ಭವಿಷ್ಯತ್ ನ ಭವಿಷ್ಯತ್ ಅಲ್ಲ ಅಭವಿಷ್ಯತ್. ಅಭವಿಷ್ಯತ್ ಅಕರೋತ್ ಅಖಾದ್ಯತ್ ತಿಂದು ಬಿಟ್ಟ. ಅಹತ್ತಿ ಭೂತಕಾಲ ಮಾಡು. ಇದು ಏನು? ಇದು ಭೂತ, ಇದು ಭೂತಕಾಲ. ಏನು ಸರ್ಪಾದಿ ವಿಕಲ್ಪ ಆಗುವ ಸಾಧ್ಯತೆ ಇದ್ದಿದ್ದಿಲ್ಲ, ಇರ್ತಿರ್ಲಿಲ್ಲ. ಸರ್ಪಾದಿ ವಿಕಲ್ಪಗಳು ಉಂಟಾಗುವ ಸಾಧ್ಯತೆ ಇರ್ತಿದ್ದಿಲ್ಲ. ಒಂದು ವೇಳೆ ಇದು ಹಗ್ಗವೇ ಎನ್ನುವ ನಿಶ್ಚಯ, ಸ್ವರೂಪದಿಂದ ಇದು ಹಗ್ಗವೇ ಎನ್ನುವ ನಿಶ್ಚಯ ಆಗಿದ್ದರೆ ಸರ್ಪ ಹೊಟ್ಟುಕೊಳ್ಳೋ ಚಾನ್ಸ್ ಎಲ್ಲಿದೆ? ಅದನ್ನು ಹೇಳ್ತಾರವರು. ಯದಿ ಪೂರ್ವಮೇವ ರಜ್ಜುಗು ಸ್ವರೂಪೇಣ ನಿಶ್ಚಿತ ಸ್ಯಾತ್ ನ ಸರ್ಪಾದಿ ವಿಕಲ್ಪ ಅಭವಿಷ್ಯತ್. ನಮ್ಗೆ ಉಂಟಾಗುತ್ತಿದ್ದಿಲ್ಲ. ಯಥಾ ಸ್ವಹಸ್ತ ಅಂಗುಲ್ಯಾದಿಷು, ಅವರವರ ಕೈಯೊಳಗಿನ ಬೆರಳು, ಅವರವರ ಕೈಯೊಳಗಿನ ಬೆರಳು ತಪ್ಪು ಗ್ರಹಿಕೆಗೆ ಅವಕಾಶ ಮಾಡಿಕೊಟ್ಟೀತ? ಉದಾಹರಣೆ ಹುಡುಕ್ಯಾರನು. ನಾ ಇದೇ ಉದಾಹರಣೆ ಬೇರೆ ಎಲ್ಲೋ ಕೊಡ್ತೀನಿ. ನಾ ಎಲ್ಲಿ ಕೊಡ್ತೀನಿ ಅಂತಂದ್ರೆ, ಅವರ ಹೆಬ್ಬರಳಿಗೆ ಅವರ ಹೆಬ್ಬರಳಿನ ಸ್ಪರ್ಶ ಇಲ್ಲ. ಈ ಹೆಬ್ಬರಳಿನ ಸ್ಪರ್ಶ ಇದೆ, ಆದರೆ ಈ ಬೆರಳಿಗೆ ಇದರದೇ ಸ್ಪರ್ಶ ಇಲ್ಲ. ಇನ್ನೊಂದು ಸ್ಪರ್ಶ ಇದೆ. ಸೊ ಆತ್ಮನಿಗೆ ಆತ್ಮಜ್ಞಾನ ಸಾಧ್ಯ ಇಲ್ಲ. ಆತ್ಮನೇ ಹೆಬ್ಬರಳಿಗೆ ಹೆಬ್ಬರಳಿನ ಅನುಭವ ಬೇಕಾಗಿಲ್ಲ. ಯಾಕೆ? ಅದು ಹೆಬ್ಬರಳು. ತಪ್ಪು ಕಲ್ಪನೆಗೆ ಅವಕಾಶ ಇಲ್ಲ. ಅದನ್ನು ಹೇಳ್ತಾರೆ ನೋಡ್ರಿ. ಯಥಾ ಸ್ವಹಸ್ತ ಅಂಗುಲ್ಯಾದಿಶು, ನಮ್ಮ ನಮ್ಮ ಬೆರಳುಗಳು ನಮಗೆ ಅನಿಶ್ಚಿತ ವಿಷಯಗಳು, ನಿಶ್ಚಿತ ವಿಷಯಗಳು. ಕಿರು ಬೆರಳು, ನಿಶ್ಚಿತ ಮಧ್ಯ ಬೆರಳು, ತೋರು ಬೆರಳು, ಉಂಗುರದ ಬೆರಳು, ಹೆಬ್ಬೆರಳು ನಿಶ್ಚಿತ. ಈ ಬೆರಳು ಬಗ್ಗೆ ಏನಾದರೂ ಅನಿಶ್ಚಿತ ಇದ್ದದ್ದಾದ್ರೆ ಅನಿಸ್ತಿತ್ತು. ಚಾಪೀಸ್ ಇರ್ಬೋದು ನೋಡ್ರಿ, ಇಲ್ಲಿ ಇರೇಜರ್ ಇರ್ಬೋದು ನೋಡ್ರಿ, ಆಳಿಸ್ಬೇಕ್ರೆ ನೋಡುದು. ಹಾಗೆ ಯಾರಿಗೂ ಅನಿಸಿಲ್ಲ, ಹುಚ್ಚನಿಗೆ ಕೂಡ. ತನ್ನ ಬೆರಳನ್ನ ತಾನೇ ಚಾಕ್ಲೇಟ್ ಅಂತ ಇವನ್ನ ಹುಚ್ಚು ಕೂಡ ತಿನ್ಲಿಕ್ಕೆ ಹೋಗುದಿಲ್ಲ. ಅಪ್ಪಿ ತಪ್ಪಿ ಹೋದಾದ್ರೆ ಕೈ ನೋವಾಗ್ತದೆ. ನೀವು ಕೇಳಿ ಏನ್ ತಿಂತಾ ಇದೆಯೋ, ಚಾಕ್ಲೇಟ್. ಸೊ ಮಂದಹ ಅಪಿ ನ ಪ್ರವೃತ್ತದೆ, ನ ಪ್ರವೃತ್ತದೆ ಮಂದಹ ಅಪಿ. ಮೂರ್ಖನೂ ಕೂಡ ತನ್ನ ಬೆರಳಿನಲ್ಲಿ ಇನ್ನೊಂದು ಏನನ್ನೋ ಕಾಣುವ ಸಾಧ್ಯತೆ ಇಲ್ಲ. ಏಷಃ ದೃಷ್ಟಾಂತಃ ತದ್ವತ್ ಹೇತು ಫಲಾದಿ ಸಂಸಾರ ಧರ್ಮ ಅನರ್ಥ ವಿಲಕ್ಷಣತೆಯ ಸ್ವೇನ ವಿಶುದ್ಧ ವಿಜ್ಞಪ್ತಿ ಮಾತ್ರ ಸತ್ತಾದ್ವಯ ರೂಪೇಣ ಅನಿಶ್ಚಿತತ್ವಾತ್ ಜೀವ ಪ್ರಾಣಾದಿ ಅನಂತ ಭಾವಭೇದೈ ಆತ್ಮ ವಿಕಲ್ಪಿತಃ ಇತ್ಯೇಷಃ ಸರ್ವ ಉಪನಿಷದಾಂ ಸಿದ್ಧಾಂತಃ. ಎಲ್ಲ ಉಪನಿಷತ್ತುಗಳ ತಾತ್ಪರ್ಯವಾದ ಸಿದ್ಧಾಂತ ಏನು? ಎಲ್ಲ ಉಪನಿಷತ್ತುಗಳ ವೇದಾಂತ ಶಾಸ್ತ್ರಗಳ ಪ್ರಸ್ಥಾನತ್ರಯಗಳ ಸಾರಾಂಶವಾದಂತಹ ಸಿದ್ಧಾಂತ ಏನು? ಆತ್ಮ ವಿಕಲ್ಪಿತ, ಇದು ಸಿದ್ಧಾಂತ. ಜೀವಾತ್ಮನು ಕಲ್ಪಿಸಲ್ಪಟ್ಟಿದ್ದಾನೆ. ಏನು ಜೀವಾತ್ಮ ಲಕ್ಷಣಗಳು? ಜೀವ ಪ್ರಾಣ ಇಂದ್ರಿಯ ಅನಂತ ಭಾವಭೇದೈ. ಯಾರ ಲಕ್ಷಣಗಳಿಗೂ ಆತ್ಮ ಲಕ್ಷಣ ಅಲ್ಲ, ಜೀವನ ಲಕ್ಷಣ. ಹೀಗೆ ಜೀವನಿಂದ ಬಂದೋ ಮರೆಯ ಆತ್ಮನಿಂದಲೇ ವಿಕಲ್ಪಿತ, ಆತ್ಮನಿಂದಲೇ ವಿಕಲ್ಪಿತ. ಯಾಕಂಗಾಯ್ತು? ಅನಿಶ್ಚಿತತ್ವಾತ್ ಹಗ್ಗವೇ ಎಂದು ತಿಳಿಯದೇ ಇದ್ದಾಗ ಹೀಗೆ ಹಾವು ಬಂದಿತ್ತೋ, ಹಗ್ಗದಿಂದಲೇ ಹಾವು ಬಂದಿತ್ತೋ, ಹಾಗೆ ಆತ್ಮನು ಎನ್ನುವ ನಿಶ್ಚಯ ಇರದೇ ಇದ್ದಾಗ ಏನಾಯ್ತೀಗ? ಎಂಥ ಆತ್ಮ? ವಿಶುದ್ಧ ವಿಜ್ಞಪ್ತಿ ಮಾತ್ರ ಸತ್ತಾ ಅದ್ವಯ ರೂಪೇಣ. ಅದ್ವಯ ಆತ್ಮ ಸತ್ತಾ ಶಾಶ್ವತವಾದ ಸತ್ಯ, ಸತ್ಯಂ ಜ್ಞಾನಮದ ಸತ್ಯ, ಅದು ಸತ್ತಾರೂಪ. ಸತ್ತಾ ಎರಡಿಲ್ಲದೇ ಇದ್ದಂತಹ ಒಂದೇ ಒಂದು ರೂಪ ಅದ್ವಯ ಅನ್ನುವುದು ನಿಶ್ಚಯ ಇಲ್ಲ. ಇದೇ ಇದೆ ಇಲ್ಲ ಇಲ್ಲ, ಇದೇ ಇದೆ ಇಲ್ಲ ಇಲ್ಲ, ನಮ್ದೆಲ್ಲ ಸ್ಥಿತಿ ಇದೆ. ಅದು ಇಂಜೆಕ್ಷನ್ ತಗೊಳ್ಳೋ ವಿಚಾರ ಇರಲಿ, ಅದು ಜಾಮೂನ್ ತಿನ್ನೋ ವಿಚಾರ ಇರಲಿ, ಅದು ಹಸಿವೆ ಆಗೋದ ವಿಚಾರ ಇರಲಿ, ಮಲಗೋ ವಿಚಾರ ಇರಲಿ, ನಾವು ಆತ್ಮನ ಬಗ್ಗೆ ಬಿಟ್ಟುಕೊಟ್ಟು ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಾಗಾದ್ರೆ ಆತ್ಮ ಆಗೋರು ನೀನು? ಅದು ನನಗೆ ಗೊತ್ತಿಲ್ಲ. ಆತ್ಮನ ಬಿಟ್ಟುಕೊಟ್ಟು ನಾನು ಕರ್ತ ಅಲ್ಲ, ಹಾಗಾದ್ರೆ ನೀನು ಆತ್ಮನೋ? ನನಗೆ ಗೊತ್ತಿಲ್ಲ. ಹಾಗಾದ್ರೆ ನೀನು ಕರ್ತಾನೋ? ಯಾಕೋ ಇಷ್ಟ ಇಲ್ಲ. ನೀ ಭೋಗ್ತಾನೋ? ನನಗೆ ಇಷ್ಟ ಇಲ್ಲ. ನಿನ್ ಕರ್ತ ಭೋಗ್ತ ನನಗೆ ಇಷ್ಟ ಇಲ್ಲ, ಹೋಗ್ಲಿ ಬಿಡು. ಹಾಗಾದ್ರೆ ನೀನು ಆತ್ಮನೋ? ನನಗೆ ಗೊತ್ತಿಲ್ಲ. ಈಗ ಇಂಥವ್ರು ಯಾರು ಬುದ್ಧಿ ಹೇಳ್ತಾರೆ? ಇಂಥ ಒಂದು ಯೂನಿವರ್ಸಿಟಿ ಇದ್ದಾನೆ ಎಲ್ಲರೇ ಇವ ಇಂಥ ಹುಚ್ಚರ ಆಸ್ಪತ್ರೆಗೆ ಬರಬೇಕು. ಇಲ್ಲ, ಮಹಾ ಹುಚ್ಚ ಕೂತಿರ್ತಾನೆ. ಅವನ ಹೆಸರೇನು? ಆಚಾರ್ಯ ಗುರು ಅವನು ದಾರಿ ತೋರಿಸ್ತಾನೆ. ನೋಡು, ಜನ ನನಗೆ ಹುಚ್ಚ ಹುಚ್ಚ ಅಂದವು, ಆದ್ರೆ ನನ್ನ ಮಾ ದಾರಿ ಹತ್ತಿದೆ. ನಿನಗೂ ಹುಚ್ಚ ಹುಚ್ಚ ಅಂದರೆ ನಿನಗೂ ದಾರಿ ಹಚ್ತೇನೆ, ದಾರಿ ಹಚ್ತೇನೆ. ಜನ ನಿಮ್ಮನ್ನು ಹಂಗೆ ನೋಡ್ತಾರೆ, ನೀವು ಏನು ನನ್ಗೆ ಯಾಕೆ ದುರ್ಗಟ್ಟು ನೋಡ್ಲಿಕ್ಕಿದ್ರು? ಜನ ನಿಮ್ಮನ್ನು ಹಂಗೆ ನೋಡ್ತಾರೆ, ಏ ತಲೆಗಿಲ್ಲ ಅದನ್ನೇ ಇಲ್ಲ, ಏನಿದೆ, ಯಾಕೆ ಹೋಗ್ತಾರೆ? ಹೆಲಿಕಾಪ್ಟರ್ ಎತ್ಕೊಂಡು ಹೋಗ್ಬಿಡ್ತಾರೆ ದಡ ಹುಚ್ಚಿದೆ. ಈ ಹುಚ್ಚಿನ ಒಬ್ಬ ಮಹಾ ಹುಚ್ಚ, ಆ ಹುಡುಕ್ತಿರ್ತಾನೆ ಎಲ್ಲೆಲ್ಲ ಹುಚ್ಚಿರ್ತಾರೆ. ಗೀತಾ ಜ್ಞಾನ ಯಜ್ಞಗಳ ಮೂಲಕವಾಗಿ ಹುಡುಕ್ತಿರ್ತಾನೆ. ಎತ್ಕೊಂಡು ಬರ್ತದೆ, ಕೂತು ರಿಲ್ಯಾಕ್ಸ್, ಕೂತು ಅಧ್ಯಯನ ಮಾಡಿ, ಸಾಧನ ಮಾಡಿ, ಶ್ರವಣ ಮಾಡಿ. ಯಾವಾಗ ಇದು ಆತ್ಮನೇ ಸ್ವರೂಪದಿಂದ ಸತ್ತಾ ಅದ್ವಯ ಆತ್ಮನೇ ಅನ್ನುವ ವಿಷಯದಲ್ಲಿ ನಮಗೆ ನಿಶ್ಚಯವೇ ಇಲ್ಲ. ಆವಾಗ ಇವೆಲ್ಲ ವಿಕಲ್ಪಗಳು ಹೊರಬರ್ತವೆ. ಜೀವ ಪ್ರಾಣಾದಿ ಅನಂತ ಭಾವಭೇದ, ಜೀವ ಅತೃಪ್ತ ಅಲ್ಪ ದುಃಖಿ ಸುಖಿ, ಜೀವ ಪ್ರಾಣಾದಿ ಪ್ರಾಣಪಾನ ವ್ಯಾನ ಉದಾನ ಸಮಾನ, ಇವು ಕ್ರಿಯೆಗಳು ನಾನು ಮಾಡ್ತೀನಿ, ಇಂದ್ರಿಯಗಳು ನಾನು ಉಪಯೋಗ ಮಾಡ್ತಾ ಇದ್ದೀನಿ, ನಾನು ನೋಡ್ತೀನಿ, ನಾನು ಹೋಗ್ತೀನಿ, ನಾನು ಬರ್ತೀನಿ, ಅನಂತ ಭಾವ ಭೇದ ಇದೆ. ಅದಕ್ಕೆ ಕೊನೆ ಇದೆಯಾ? ಎಷ್ಟಿದೆ? ಈ ಮೂಲಕವಾಗಿ ಆತ್ಮ ವಿಕಲ್ಪಿತ ಶುದ್ಧ ಆತ್ಮ, ಏನು ವಿಶುದ್ಧ ಆತ್ಮ, ವಿಜ್ಞಪ್ತಿ ಆತ್ಮ, ಏನಾಗ್ಬಿಟ್ಟ ಈಗ ವಿಕಲ್ಪಿತ ಆತ್ಮ, ಡಿಸ್ಟಾರ್ಟೆಡ್ ಸೆಲ್ಫ್. ಇದು ಯಾವ ಸೆಲ್ಫ್? ಇದು ಡಿಸ್ಟಾರ್ಟೆಡ್ ಸೆಲ್ಫ್, ತಪ್ಪು ಗ್ರಹಿಕೆಗೆ ಒಳಪಟ್ಟ ಜೀವಾತ್ಮ. ಡಿಸ್ಟಾರ್ಷನ್, ಅದು ಕಾರ್ಪೊರೇಟ್ ವರ್ಡ್ ಅದು. ಡಿಸ್ಟಾರ್ಟೆಡ್ ಸೆಲ್ಫ್ ಮ್ಯಾನಿಪ್ಯುಲೇಟೆಡ್ ಶಬ್ದ ಬರುತ್ತೆ. ಥರ್ಡ್ ಪಾರ್ಟಿ ಆಗ್ತದೆ ಮ್ಯಾನಿಪ್ಯುಲೇಟ್ ಶಬ್ದ ಅಂತಂದ್ರೆ ಥರ್ಡ್ ಪಾರ್ಟಿ ಆಗ್ತದೆ. ಥರ್ಡ್ ಪಾರ್ಟಿ ಎಲ್ಲ ಇಲ್ಲ, ಥರ್ಡ್ ಪಾರ್ಟಿ ಯಾರಿಲ್ಲ ಇಲ್ಲ, ಇರೋದೇ ಒಂದು ಪಾರ್ಟಿ. ತನಗೆ ತಾನ ತನ್ನ ತಪ್ಪ ತಿಳ್ಕೊಂಡ್ಬಿಡ್ತೀನಿ, ಅಯ್ಯೋ ನಂಗೆ ಯಾರು ಇಲ್ಲ, ಅಲ್ಪ, ನಾನು ಹಂಗೆ, ನಾನು ಹಿಂಗೆ, ನಾನು ಪಾಪಿ. ಒಂದು ದಿನಕ್ಕೆ 100 ಇಂಟರ್ವ್ಯೂ ಫಿಕ್ಸ್ ಮಾಡ್ಬೇಕು, ಗೊತ್ತಾಯ್ತಾ? ಆಮೇಲೆ ಸುಮ್ಮನೆ ಕೇಳ್ಕೊಳ್ಳಿ, ನಗ್ಬೇಡಿ. ಒಂದೊಂದು ಇಂಟರ್ವ್ಯೂನು ಕೂಡ ಒಂದು ಚಾನ್ಸ್ ಕೊಡ್ಬೇಕು ಅವ್ರಿಗೆ. ನಿನ್ನ ಜೀವನದೊಳಗೆ ನಿನಗೆ ಡೀಪ್ ಕಂಪ್ಲೇಂಟ್ ಯಾವುದಿದೆ ಅದು ಒಂದು ಹೇಳಿ ಹೋಗಿ. ನಾವು ನಾಳೆ ನೀವು ಕೊಡುವ 100 ಕಂಪ್ಲೇಂಟ್ಗೂ ಪರಿಹಾರ ಕೊಡ್ತೀವಿ, ಆಯ್ತಲ್ಲ? ಆಮೇಲೆ ಆ ಎಲ್ಲ 100 ಕಂಪ್ಲೇಂಟ್ಸ್ಗಳ ಸಾರಾಂಶದಲ್ಲಿ ಏನು ಗೊತ್ತಾ? ಏನು 100 ಕಂಪ್ಲೇಂಟ್ಸ್ಗಳ ಸಾರಾಂಶದಲ್ಲಿ ಏನು? ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ, ನನ್ನ ಮೇಲೆ ನನಗಿನ ಕಂಪ್ಲೇಂಟ್, ಇದು ಸಾರಾಂಶ. ಪರಿಹಾರ ಏನು? ನಾನು ಹೆಂಗೆ ಕೊಡಲಿ? ಏಕೆಂದ್ರೆ ನಿನ್ನ ಬಗ್ಗೆ ನಿನಗೆ ಕಂಪ್ಲೇಂಟ್ ಇರ್ಬೇಕಾದ್ರೆ ಪರಿಹಾರನೂ ನಿನ್ನ ಹತ್ರನೇ ಇದೆ. ಭಾಳ ಆದ್ರೆ ನಾನು ಮಾರ್ಗದರ್ಶನ ಮಾಡ್ಬೋದು. ಸ್ಟಾರ್ಟ್ ಆಯ್ತು ನೋಡ್ರಿ ವೇದಾಂತ, ಇಲ್ಲಿಗೆ ಸ್ಟಾರ್ಟ್ ಆಯ್ತು. ಜೀವ ಪ್ರಾಣಾದಿ ಅನಂತ ಭಾವ ಭೇದಯ್ಯ ಆತ್ಮ ವಿಕಲ್ಪಿತ, ಸ್ವತಃ ಆತ್ಮನೇ ಏನಾಗ್ಬಿಟ್ಟಾನೀಗ? ವಿಕಲ್ಪಿತ ಆತ್ಮನಾಗ್ಬಿಟ್ಟಾನಪ್ಪ, ಡಿಸ್ಟಾರ್ಟೆಡ್ ಆತ್ಮ ಆಗ್ಬಿಟ್ಟಾನೆ. ಇತಿ ಸರ್ವ ಉಪನಿಷದಾನ್ ಸಿದ್ಧಾಂತ, ಎಲ್ಲ ಉಪನಿಷತ್ತುಗಳ ಸಿದ್ಧಾಂತ. ನಿಶ್ಚಿತಾಯಾಂ ಯಥಾರಜ್ವಾಂ ವಿಕಲ್ಪೋ ವಿನಿವರ್ತತೆ, ರಜ್ಜುರೇವೇತಿ ಚಾದ್ವೈತಂ ತದ್ವದಾತ್ಮ ವಿನಿಶ್ಚಯ. ಓಕೆ, ಈಗ ಹುಚ್ಚು ಬಿಡ್ಬೇಕಲ್ಲ, ಹೆಂಗ್ ಮಾಡೋದೀಗ? ಆ ಹುಚ್ಚು ಬಿಡ್ಬೇಕಲ್ಲ, ಹೆಂಗ್ ಮಾಡೋದು? ರಜ್ವಾನ್ ನಿಶ್ಚಿತಾಯಾಂ ಚೇತ್ ವಿಕಲ್ಪ ವಿನಿವರ್ತತೆ. ಆ ಸರ್ಪದ ಕಲ್ಪನಾ ಏನಿದೆಯೋ, ವಿಷದ ಕಲ್ಪನಾ ಏನಿದೆಯೋ, ಸಾವಿನ ಕಲ್ಪನಾ ಅಂತ ಏನಿದೆಯೋ, ಇಷ್ಟೂ ಕಲ್ಪನೆಗಳು ಏನಾಗ್ತವೆ? ವಿನಿವರ್ತತೆ, ನಿವೃತ್ತವಾಗುತ್ತವೆ. ಯಾವಾಗ? ರಜ್ವಾಂ ನಿಶ್ಚಿತಾಯಾಂ. ಹಗ್ಗದ ವಿಷಯದಲ್ಲಿ ಏನು ಅನಿಶ್ಚಿತ ಭಾವ ಇತ್ತು, ಆ ಹಗ್ಗದ ವಿಷಯದಲ್ಲಿ ನಿಶ್ಚಿತವಾದ ಭಾವ ನಮಗೆ, ನಿಶ್ಚಿತವಾದ ಜ್ಞಾನ ನಮಗಾಗಿದ್ದಾದರೆ ಏನಾಗ್ತದೆ ಅಂತಂತಂದ್ರೆ, ಈವರೆಗೂ ಇದ್ದಂತಹ ಸರ್ಪ ಕಲ್ಪನ, ಆಮೇಲೆ ವಿಷದ ಕಲ್ಪನ, ಮರಣದ ಭಯದ ಕಲ್ಪನ, ಎಲ್ಲವೂ ಕೂಡ ಅವು ಹೊರಟು ಹೋಗ್ತವೆ. ಅದರಷ್ಟೇನೋ ಅವು ಕಲ್ಪನೆಗಳು ಅಂತ ಸಿದ್ಧ ಆಗುತ್ತೆ. ಇದೆ ನೀವು ತಿಳ್ಕೋಬೇಕಾದದ್ದು. ಅವೆಲ್ಲವೂ ವಿಕಲ್ಪಗಳಷ್ಟೇ, ಕಲ್ಪನೆಗಳು. ಏನು ಹಾಗೇ ಇಲ್ಲ, ಹಾಗೆ ಆಗಿದೆ ಹಾಗೆ ಇದೆ. ಹೌದ? ರಜ್ಜುರೇವ ಇತಿ ಚ ಶಬ್ದ ಹಾಕಿದ್ರೆ ಎಂತಹ ರಜ್ಜು, ಅದ್ವೈತಂ ರಜ್ಜು ನೋಡಲಿ. ಏನ್ ಅದ್ವೈತ? ನಾನ್ ಡ್ಯುಯಲ್ ರಜ್ಜು. ಏಕೆಂದ್ರೆ ನೀನು ಎದ್ದು ಬಂದು ಹೇಳಬಹುದು, ಒಂದು ರಜ್ಜು ಹಾಗೆ ಇದೆ, ಇನ್ನೊಂದು ರಜ್ಜು ಹಾವಾಗಿದೆ. ನಾನ್ ಡ್ಯುಯಲ್ ರಜ್ಜು ತದ್ವತ ಆತ್ಮ ವಿನಿಶ್ಚಯ, ಅದರಂತೆ ಆತ್ಮ. ಭಾಷ್ಯ ರಜ್ಜುರೇವ ಇತಿ ನಿಶ್ಚಯೇ ಸರ್ವ ವಿಕಲ್ಪ ನಿವೃತ್ತೌ. ರಜ್ಜುರೇವ ಇತಿ ಚ ಅದ್ವೈತಂ ಯಥಾ ತಥಾ ನೇತಿ ನೇತಿ ಇತಿ ಸರ್ವ ಸಂಸಾರ ಧರ್ಮ ಶೂನ್ಯ. ಸರ್ವ ಸಂಸಾರ ಧರ್ಮ ಶೂನ್ಯ ಪ್ರತಿಪಾದಕ ಶಾಸ್ತ್ರಜನಿತ ವಿಜ್ಞಾನ ಸೂರ್ಯಾಲೋಕೃತ ಆತ್ಮವಿನಿಶ್ಚಯ. ರಜ್ಜುರೇವ ಇದು ಹಗ್ಗವೇ ಎನ್ನುವ ನಿಶ್ಚಯದಲ್ಲಿ ಸರ್ವ ವಿಕಲ್ಪ ನಿವೃತ್ತವು, ಎಲ್ಲ ವಿಕಲ್ಪಗಳು ಏನಾಗ್ತವೆ, ಹೊರಟೋಗ್ತವೆ. ರಜ್ಜುರೇವ ಇತಿ ಚ, ಎಂತಹ ರಜ್ಜು ಇದು? ಅದ್ವೈತಂ ರಜ್ಜುರೇವ ಇತಿ ಚ, ಎರಡನೆಯದಿಲ್ಲದ, ಎರಡನೆಯದು ಇಲ್ಲದ ಒಂದೇ ಒಂದು ರಜ್ಜು. ನೀವು ಒಂದು ಅಂದಾಗ ಆತ್ಮನ ವಿಚಾರದಲ್ಲಿ ಆಹಾ, ಎರಡಿಲ್ಲದೆ ಇರುವ ಒಂದು ಅನ್ನೋದು ನೀವು ತರಲೇಬೇಕು, ತರಲೇಬೇಕು. ಅವಾಗ ಫಿಲಾಸಫಿ ಕಂಪ್ಲೀಟ್ ಫಿಲಾಸಫಿ ಇದ್ದ ಹೋದ್ರೆ ಹೇಳ್ತಾರೆ ಆ ಗರ್ನಲ್ ಅಂತ ಇರ್ತಾವೆ ಪಟಾಕಿ ಒಳಗೆ, ದೊಡ್ಡ ದೊಡ್ಡ ಗರ್ನಲ್ಸ್ ಅಂತ ಇದ್ದಪ್ಪ ಇದ್ದ ಇಷ್ಟೆತ್ತರ ಇರ್ತದೆ. ಹೌದಾ? ಅದಕ್ಕೆ ಬತ್ತಿ ಇಷ್ಟು ಇದ್ದಿರುತ್ತೆ. ಹೌದಾ? ಏನಕ್ಕೇನು ಕಾರಣದಿಂದ ಬತ್ತಿ ಹಾರಿ ಹೋಗ್ತದೆ. ಹೌದಾ? ಆಮೇಲೆ ಇವನು ಹತ್ರ ಹೋಗ್ತಾನೆ, ಹತ್ರದಾಗಿ ಶ್ರೀನಾಥ ಹೇಳ್ತಾನೆ, ನೋಡು ಮುಟ್ಟಬೇಡ, ಒಂಚೂರದ್ರೆ ಬಾಕಿ ಹೊರಗೆ ಉಳಿದಿನ ನೋಡು. ಅವನು ನೋಡ್ತಾನ, ಹಾ ಒಂಚೂರು ಕಾಣಿಸ್ತಾ ಇದೆ, ಹಾ ಅಷ್ಟಿದ್ರು ಸಾಕು ಬ್ಲಾಸ್ಟ್ ಮಾಡಲಿಕ್ಕೆ ಬರ್ತದೆ. ಇಷ್ಟ ಚೂರು ಅಜ್ಞಾನ ಉಳಿದಿದ್ರೂ ಕೂಡ ಜ್ಞಾನ ಕಂಪ್ಲೀಟ್ ಆಗುತ್ತೆ. ಗೊತ್ತಾ? ಚೂರು ಇಲ್ರಿ, ಒಂದು ಚೂರು ಹೊಡೆದ್ರು, ಚೂರು ಹೊಡೆದ್ರೆ ಕಂಪ್ಲೀಟ್ ಆಗೋದಿಲ್ಲ. ಅದು ಕಂಪ್ಲೀಟ್ ಅಂದ್ರೆ ಪೂರ್ತಿ ಡಮ್. ಇದಕ್ಕಾಗಿ ಉಪನಿಷತ್ತು ಉಪಯೋಗಿಸುವ ಮಾರ್ಗದರ್ಶನ ಯಾವುದು? ನೇತಿ ನೇತಿ ಶುಡ್ ಬಿ ವೆರಿ ಕ್ಲಿಯರ್. ಗೊತ್ತಾಗಲಿಲ್ಲ, ನೇತಿ ನೇತಿ ನೇತಿ ನೇತಿ ನೇತಿ ದಟ್ ಶುಡ್ ಬಿ ವೆರಿ ಕ್ಲಿಯರ್. ಹೆದರ್ಕೋಬೇಡ, ಈ ಶರೀರವನ್ನು ನೇತಿ ಅಂದಾಗ ಶರೀರ ಹೋಗ್ಬಿಡ್ತದೆ ಅಂತೇನು ಹೆದರ್ಕೋಬೇಡ. ಜನರಿಗೆ ವೇದಾಂತದಲ್ಲಿ ಅದೇ ಭಯ ಜಾಸ್ತಿ, ಅದೇ ಊಟ, ಅದೇ ತಿಂಡಿ, ಅದೇ ನಿದ್ದೆ, ಅದೇ ನೀರು. ತಿಳಿಯೋ ಪೂರ್ವದಲ್ಲಿ ತಿಳಿದ ಮೇಲೆ ಇದನ್ನು ಹೇಗಂದ್ರೆ ಭಾರಿ ಚಂದ ಅರ್ಥ ಮಾಡ್ಕೊಳ್ಳಿ ಬರ್ತದೆ. ನಿನಗೆ ನಿನ್ನ ಪ್ರೈಮರಿ ಸ್ಕೂಲು ಹೈಸ್ಕೂಲ್ನಾಗಿದ್ದಾಗ ನೀರು ಆಹಾರ ಇದರ ಟೇಸ್ಟ್ ಹೆಂಗಿತ್ತು, ಪಿ ಎಚ್ ಡಿ ಆದ್ಮೇಲೆ ಹೆಂಗಿರ್ತದೆ ಟೇಸ್ಟ್? ಅದು ಅದು ಇಲ್ಲ, ಅದೊಂದು ರುಚಿನೇ ಬೇರೆ ಇಲ್ಲ. ನೀನು ತಿನ್ನೋ ಸ್ಟೈಲ್ ಬೇರೆ ಆಗ್ಬೋದು. ಹಿಂಗ್ ತಿಂತಿದ್ದಿ, ಹಿಂಗ್ ತಿಂತಿ, ಸ್ಟೈಲ್ ಬೇರೆ ಆಗ್ಬೋದು ಅಷ್ಟೇ. ನನ್ನ ಸ್ಟೈಲ್ ಭಾರಿ ಮಜಾ ಆದ ಹೇಳ್ತೀನಿ ನಿಮಗೆ, ನನಗೆ ಇದು ಭಾರಿ ಇಷ್ಟ. ಆದ್ರೆ ಹತ್ತಾರು ಮಂದಿ ನಡುವೆ ಕುತ್ಕೊಂಡಾಗ ಅಸಹ್ಯ ಪಡ್ತಾರಲ್ಲ, ಏನು ಮಾಡೋದು? ನಾನೇನು ಮಾಡ್ತೀನಿ, ಕೈಯಿಂದ ಚೆನ್ನಾಗಿ ಕಲಿಸ್ಕೊತೀನಿ, ಅದು ಭಾರಿ ಇಷ್ಟ ನನಗೆ. ಆದರೆ ಉಣ್ಣುವಾಗ ಸ್ಪೂನ್ನಿಂದ ಉಣ್ಕೊಳ್ತೀನಿ. ಸೊ ಕೈಯಿಂದ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ನಲ್ಲ, ಸೊ ಸ್ಪೂನ್ನಿಂದ ತಿಂದು ಮುಗಿದ್ಮೇಲೆ ಆ ಕೈಗಳನ್ನು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಸೊ ಎರಡೂ ಆದಂಗೆ ಇದು ಪಿ ಎಚ್ ಡಿ ಆದಮೇಲೆ ಟೇಸ್ಟ್ ಏನಾದ್ರೂ ಬದಲಾಯ್ತೀನಿ. ಟೇಸ್ಟ್ ಏನು ಅದ ಮೊಸರು, ಅದ ಹಾಲು, ಅದ ತವೆ, ಎಲ್ಲ ಅದೇ ಸೇಮ್ ಸೇಮ್ ಸೇಮ್ ಸೇಮ್ ಸೇಮ್. ಹಂಗೆ ಇಲ್ಲಿ ಕೂಡ ಅಷ್ಟೇ, ಏನೂ ಬದಲಾಗೋದಿಲ್ಲ. ಇರಲಿ ಬಿಡು, ಯಾವ್ಯಾವ ಹೆಂಗದಂಗೆ ಇರ್ಲಿ ಇರಲಿ ಬಿಡು. ಅಲ್ಲಿ ಭಯ ಎಲ್ಲಿ ಎಲ್ಲಾನು ಹೋಗ್ಬಿಡ್ತಾವು, ಎಲ್ಲಿ ಎಲ್ಲ ಕಳೆದು ಹೋಗ್ಬಿಡ್ತದೋ, ಎಲ್ಲಿ ಎಲ್ಲ ಮೋಸ ಆಗ್ಬಿಡ್ತದೋ. ವೇದಾಂತದಲ್ಲಿ ವಿಚಾರದಲ್ಲಿ ಮೋಸ ಆಗುವ ಸಾಧ್ಯತೆನೇ ಇಲ್ಲ. ಬೇರೆಯನ್ನ ಯಾವ ರೀತಿಯಲ್ಲಿಯೂ ಕೂಡ ಎರಡರಲ್ಲಿ ಎರಡು ಕೂಡಿಸಿದ್ರೆ ನಾಲ್ಕು ಅನ್ನೋದನ್ನು ಬದಲಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎರಡರಲ್ಲಿ ಎರಡು ಕೂಡಿಸಿದ್ರೆ ನಾಲ್ಕು ಅನ್ನುವುದನ್ನ ನೀವು ಯಾವ ರೀತಿಯಲ್ಲಿ ಹೇಳಿದ್ರೂ ಕೂಡ ಅಂತಿಮ ರಿಸಲ್ಟ್ ನಾಲ್ಕು. ಒಂಬತ್ತರ ಐದು ಹೌದು ಎಷ್ಟು? ಇನ್ನೊಂದು ರೀತಿ ಹೇಳೋದು, ಒಂದರೊಳಗೆ ಮೂರು ಕುಡಿಸಿದ್ರೆ ಎಷ್ಟು, ಐದರೊಳಗೆ ಒಂದು ಕಳೆದ್ರೆ ಎಷ್ಟು, ಎಷ್ಟು ರೀತಿ ಹೇಳಿ ಬರ್ತದೆ ನೋಡು. ಆ ರಿಸಲ್ಟ್ ಮಾತ್ರ ಆ ನಾಲ್ಕು ಅನ್ನೋ ಜ್ಞಾನ ಏನಾದ್ರು ಬದಲು ಮಾಡ್ಲಿಕ್ಕೆ ಆಗ್ತೀನಿ? ಹಂಗೆ ಇಲ್ಲಿ ಕೂಡ ನೀ ಕರ್ಮ ಮಾಡು, ಯಜ್ಞ ಮಾಡು, ರೈತಾಪಿ ಮಾಡು, ಕಮ್ಮಾರಿಕೆ ಮಾಡು, ಕುಂಬಾರಿಕೆ ಮಾಡು, ಎಲ್ಲಿದ್ದೀಯ, ಏನ್ ಮಾಡ್ತೀಯ, ಅದು ಆವುದು ಇದ್ರ ಲೆಕ್ಕಾಚಾರಕ್ಕೆ ಬರೋದಿಲ್ಲ. ಯಾವುದು? ಆತ್ಮ ವಿಚಾರ, ಜ್ಞಾನದ ಲೆಕ್ಕಾಚಾರಕ್ಕೆ ಬರೋದಿಲ್ಲ. ಆದ್ದರಿಂದ ಸರ್ವ ಸಂಸಾರ ಧರ್ಮ ಶೂನ್ಯ ಪ್ರತಿಪಾದಕ ಶಾಸ್ತ್ರ ಜನಿತ ವಿಜ್ಞಾನ ಸೂರ್ಯಾಲೋಕ ಕೃತಾತ್ಮ ವಿನಿಶ್ಚಯ. ಏನ ಚಂದ ಹೇಳ್ತಾರೆ ನೋಡ್ರಿ. ಸರ್ವ ಸಂಸಾರ, ಸಂಸಾರ ಧರ್ಮ ಏನ್ ಮಾಡ್ತದೆ? ಇದಲ್ಲ ಸಮಸ್ತ ಸಂಸಾರ ಧರ್ಮಗಳನ್ನ, ಇದಲ್ಲ ಇದಲ್ಲ ಅಂತ ಬೇರ್ಪಡಿಸಿದ ನಂತರ ಅಲ್ಲೊಂದು ವಿಜ್ಞಾನ ಸ್ಪಷ್ಟವಾಗ್ತದೆ. ವಿಜ್ಞಾನ ಸ್ಪಷ್ಟವಾಗ್ತದೆ, ವಿಶಿಷ್ಟ ಜ್ಞಾನ, ವಿಜ್ಞಾನದಲ್ಲೂ ವಿಶಿಷ್ಟವಾದ ಜ್ಞಾನವು ಸ್ಪಷ್ಟವಾಗ್ತದೆ. ಏನದು? ಸೂರ್ಯನಷ್ಟು, ಸೂರ್ಯನಂತ ಬೆಳಕಿನಿಂದ ಕೂಡಿದ ಆತ್ಮನೇ ವಿನಿಶ್ಚಯ, ಆತ್ಮನೇ ನಾನು. ನೇತಿ ನೇತಿ ಮಸ್ಟ್ ಬಿ ವೆರಿ ಕ್ಲಿಯರ್. ವೆರಿ ಕ್ಲಿಯರ್ ಅಂದ್ರೆ ಏನು? ಶರೀರ ಇರಲೇಬಾರ್ದು. ನೇತಿ ಅನ್ಕೋ ಶರೀರ ಏನಾಗಬೇಕು? ಡಿಸಪಿಯರ್. ದಿಸ್ ಇಸ್ ಹೌ ದ ರಾಂಗ್, ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ವೇದಾಂತ. ಅದೇನ್ರಿ ಸುಮ್ಮನೆ ಹೇಳ್ತಾರೆ ಅವರು, ಅವರು ಊಟ ಮಾಡೋದು ಬಿಟ್ಟಾರ್ರೆ ಮಾಡ್ತಾರಲ್ರಿ, ಅಂದ್ಮೇಲೆ ಇಲ್ಲದ ಜ್ಞಾನ ಸಾಕೊಳ್ಳಿ ಬಿಟ್ಟಾರ್ರೆ ಇಲ್ಲ. ಎಲ್ಲರೂ ಹೇಳ್ತಾರ ಚಾ ಮಿಥ್ಯ, ಕಾಫಿ ಮಿಥ್ಯ, ಇವರು ಇಷ್ಟು ಸ್ವಚ್ಛವಾದ ಎಷ್ಟು ತಿಳುವಳಿಕೆಯನ್ನು ಬೇರೆ ಎಲ್ಲಿಯೂ ಹೇಳಿಲ್ಲ ಆಚಾರ್ಯ. ಇಷ್ಟು ಸ್ಪಷ್ಟವಾಗಿ ಎಲ್ಲವನ್ನು ನೀತಿ ಮಾಡಿದ ಮೇಲೆ ಇದೆಲ್ಲವನ್ನೂ ಬೆಳಗಿದಂತಹ ಬೆಳಕಿನ ಸ್ವರೂಪವೇ ಆದಂತಹ ಅರಿವು ಅದೇನಾದರೂ ಬದಲಾಗಿದೆಯೋ? ಸೂರ್ಯಾಲೋಕೃತ ಆತ್ಮ ವಿನಿಶ್ಚಯ, ಸೂರ್ಯನಷ್ಟು ಪ್ರಕಾಶ ಸ್ವರೂಪನಾದಂತಹ ಅರಿವೇ ತಾನಾಗಿರುವಂತಹ, ಅರಿವಿನಿಂದ ಕೂಡಿದ ಬೆಳಕೇ ತಾನಾಗಿರುವಂತಹ, ಕೇವಲ ಚೈತನ್ಯವೇ ಆಗಿರುವಂತಹ, ಚೈತನ್ಯದ ಪ್ರಕಾಶವೇ ಆಗಿರುವಂತಹ, ಏನೇನು ಬೇಕೆಲ್ಲ ಹಾಕ್ಕೊಡ್ರಿ. ತಿಳಿಯುತ್ತಿಲ್ಲ ನಿಮಗೆ, ತಿಳಿದ ಮೇಲೆ ಏನು ಬೇಕಾದಾಗ್ರಿ. ಯಾಕೆಂದ್ರೆ ಅನೇಕಾನೇಕ ಬುಕ್ಗಳು ಅನೇಕಾನೇಕ ಶಬ್ದಗಳನ್ನು ಕಾಂಟೆಕ್ಸ್ಟ್ನೊಳಗೆ ಹಿಂಗೆ ಹೇಳ್ತಿರ್ತಾರೆ. ಅವರು ಚೈತನ್ಯ ಪ್ರಕಾಶ ಅವರು ಇವರು ಅರಿವು ಏನು ಮಾರಾಯ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಒಂದರ ಅದನ್ನು ಎಲ್ಲಾನು ಹೇಳಿದ್ರೆ ಭಾಳ ಬೆಸ್ಟ್ ನೋಡಿ, ಯಾವ್ದಾದ್ರೆ ತಗೊಳ್ರಿ, ಯಾವ್ದು ಒಂದು ಕ್ಲಿಕ್ ಆದ್ರೆ ಸಾಕು. ಸೊ ಈ ಪ್ರಕಾರ ಅರಿವೇ ತಾನು ಆತ್ಮೈವ ಇದಂ ಸರ್ವಂ ಛಾಂದೋಗ್ಯ ಅಪೂರ್ವಂ ಅನಪರಂ ಅನಂತರಂ ಅಬಾಹ್ಯಂ, ಹಿಂದೆಯೂ ಇದ್ದದ್ದು ಮುಂದೆಯೂ ಇರುವಂತಹದ್ದು ಅನಪರಂ, ಅದು ಮೇಲೆ ಇಲ್ಲ ಅಂತ ಹೇಳಬಹುದು, ಮೇಲೆ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಅದಕ್ಕೆ ಸಾವಿದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಹೊರಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಒಳಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಒಳಗೆ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಹೊರಗೆ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಎಲ್ಲೆಲ್ಲಿಯೂ ಇದೆ ಅಂತಹ ಆತ್ಮನೇ ತಾನು. ಸ ಬಾಹ್ಯ ಅಭ್ಯಂತರ ಅಜ ಅಜರ ಅಮರ ಅಮೃತ ಅಭಯ ಏಕೈವ ಅದ್ವಯ ಇತಿ. ನೇತಿ ನೇತಿಯನ್ನು ಶುರು ಮಾಡಿ ಏನು ಉಳಿತ ಬಾಯಿಗ, ಎರಡಿಲ್ಲದೇ ಇರುವಂತಹ ಒಂದೇ ಒಂದು ಆತ್ಮ, ಆತ್ಮನೇ ನಾನು. ಪ್ರಾಣಾದಿಭಿರಂತಶ್ಚ ಅಂತಶ್ಚ ಭಾವೈರೇತೈರ್ವಿಕಲ್ಪಿತ ಮಾಯ್ಯೇಷಾ ತಸ್ಯ ದೇವಸ್ಯ ಯಯಾಯಂ ಮೋಹಿತ ಸ್ವಯಂ. ಪ್ರಾಣಾದಿಭಿರಂತೈಶ್ಚ ಭಾವೈರೇತೈರ್ವಿಕಲ್ಪಿತಃ ಮಾಯ್ಯೇಷಾ ತಸ್ಯ ದೇವಸ್ಯ ಯಯಾಯಂ ಮೋಹಿತಂ ಮೋಹಿತ ಸ್ವಯಂ. ಏನಂತದ ಸಮೋಹ ಅಂತದ ನಾವು ಸಮೋಹ ಶಬ್ದ ಸರಿ ಇಲ್ಲ. ಯಾಕಂತ ಹೇಳ್ತೇನೆ, ಭಾಷ್ಯದಲ್ಲಿ ಭಗವತ್ಪಾದರು ಸ್ವಯಂ ಮೋಹಿತ ಅಂತ ಬರ್ತಾರೆ. ಸ್ವಯಂ ಮೋಹಿತ ಅರ್ಥನೇ ಬೇರೆ, ಸಮೋಹಿತ ಅರ್ಥನೇ ಬೇರೆ. ಸಮೋಹ ಇದು ಇಲ್ಲಿ ಹೊಂದಿ ಬರೋದಿಲ್ಲ. ಸ್ವಯಂ ಮೋಹಿತ, ಯಾರೂ ಇವನನ್ನು ಮೋಹಗೊಳಿಸಿಲ್ಲ, ತನಗೆ ತಾನೇ ಮೋಹಗೊಳಿಸಿಕೊಂಡಾನೆ. ಕೇಳ್ಕೊತಿರ್ರ, ತಮಗೆ ತಾಮ ಕೇಳ್ಕೊಂಡ್ರ ಅಂತ ಹೇಳಿ ಬರ್ತದ ಹಂಗೆ ಇದೆ. ಅಲ್ಲಿ ಇಲ್ಲಿ ಎಲ್ಲಿ ಹುಡ್ಕೊಂಡು ಹೋಗೋದಿಲ್ಲ ಇವ್ರೆ, ಪೂರಾ ಹರೇ ಕೃಷ್ಣ ಅಲ್ಲ, ಹಂಗೆ ಅಲ್ಲ ಹರೇ ಕೃಷ್ಣ ಅಲ್ಲ ಜಯರಾಮ ಕೃಷ್ಣ. ಡಿವೈನ್ ಲೈಫ್ ಸೊಸೈಟಿ ಅವ್ರು ಸ್ವಲ್ಪ ಇದ್ರೊಳಗೆ ರಿಲ್ಯಾಕ್ಸ್ ಇದ್ದಾರೆ, ಹೋಗ್ತಾರೆ ಅತ ಕರ್ಸಿರ್ತಾರೆ. ಆದ್ರೆ ಇನ್ವೇರಿಯಬಲಿ ಪ್ರತಿಯೊಬ್ಬ ಸಾಧು ಪ್ರತಿಯೊಬ್ಬ ಬ್ರಹ್ಮಚಾರಿ ವೆಲ್ ಪ್ರಾಕ್ಟಿಸ್ಡ್ ಅಂತ ಕರ್ಕೊಂಡು ಬರ್ತಾರೆ ಬ್ರಹ್ಮರಿಗೆ. ಎಷ್ಟೊಂದು 15 ನಿಮಿಷ ಸಾಕೇನು, ವಾಹ್ ಬಸ್. ಹಾ, ಹತ್ತು ನಿಮಿಷ, ಇಪ್ಪತ್ತು ನಿಮಿಷ, ಬಾಪ ಬಾಪ, ಇಪ್ಪತ್ತು ನಿಮಿಷ ಹಿಡಿಬಾರ್ದು ಸ್ವಲ್ಪ. ಯಾಕೆ ಹಿಡಿಬೇಕು ಇಪ್ಪತ್ತು ನಿಮಿಷ? ಎಲ್ಲಿ ಟೈಮ್ ಹಿಡಿದು ಅಂದ್ರೆ ಕೆರೀಲಿಕ್ಕೆ ಟೈಮ್ ಇಲ್ಲ, ಫೈನಲ್ ಕೆರೆದಿರ್ತದ ಅದು, ಅದು ಸೈಡ್ ಎರಡು ವರ್ಷ ಆತು ದಾಡಿ ದಾಡಿ ದಾಡಿ ಎರಡು ವರ್ಷ ಆತು ಕಟ್ಟಿಂಗ್. ನಮ್ ನೋಡ್ರಿ ಮೂವತ್ತು ವರ್ಷ ಬೆಳಂಗೇನದ ಅಷ್ಟಕ್ಕೆ ಅಲ್ಲಿ ಅವ್ರು ಇದ್ದಾರೆ, ಅವ್ರ ಹೆಸರೇನು ರಾಮನ್, ಕೊಯಮತ್ತೂರು ರಾಮನ್ ಅಂತ ಅವ್ರು ಇದ್ದಾರೆ ಸರ್. ಇಲ್ಲಿವರೆಗೂ ಉದ್ದ, ಎಷ್ಟು ಉದ್ದ ಅದನ್ನ ಒಂದು ದಿವಸ ಅಳದೆ ಅದನ್ನ ಹದಿನಾರು ಇಂಚ್ ಅದ, ಅದು ಇಲ್ಲಿ ಹಿಡಿದು ಹದಿನಾರು ಇಂಚ್. ಆವಾಗಿಂದ ಅವರಿಗೆ 16 inches ಅಂತ ಕಲಿಕ್ ಶುರು ಮಾಡಿದೆ. ಅಂದ್ಕೊಳ್ಳಿ ಒಲ್ಲಿ ಬಿಟ್ಟಿನ ಯು ಆ್ಯಂಡ್ ಮೀ 16 inches ಕೆಲಸ ಹೋತಾ ಹೇ. ಸೊ ಹೀಗೆ ನೇತಿ ನೇತಿ ಅಂದ್ರೆ ಉಪಾಧಿ ತೆಗೆದು ಹಾಕ್ಬೇಕು ಅದಲ್ಲು. ಹೇ, ಈಗ ಒಂದು ಕೆಲಸ ಮಾಡೋಣ ಅಂತ ಸುಮ್ಮನೆ ಚಿಂತನೆ. ನಾನು ಇದ್ದೇನೆ ದಾಡಿ ನೋಡಿ ನಾವು ತಿಳ್ಕೋತೇವೋ, ಬೋಳು ತಲೆ ನೋಡ್ಕೊಂಡು ನಾವು ತಿಳ್ಕೋತೇವೋ? ನಾನಿದ್ದೇನೆ, ಈಗ ನಾನಿದ್ದೇನೆ ಅನ್ನುವುದು ಪ್ರತಿ ದಿವಸವೂ ಪ್ರತಿ ಕ್ಷಣವೂ ದಾಡಿ ನಾನಲ್ಲ, ದಾಡಿ ತೆಗೆದೇನಿ, ದಾಡಿ ತೆಗೆದೆ, ಇದು ತೆಗೆದೆ, ಅದು ತೆಗೆದೆ, ಹಾ ನಾನಿದ್ದೇನೆ ಅಂತ ಜ್ಞಾಪಕ ಮಾಡ್ಕೋತೀನಿ. ಅಥ ಸಹಜವಾಗಿ ಆ ಜ್ಞಾನ ಇದೆ, ಇಷ್ಟು ಸಹಜವಾಗಿ ಆತ್ಮಜ್ಞಾನ ಇರಬೇಕು. ಅಲ್ಲಿ ಮತ್ತೆ ಇನ್ನೊಂದ್ಸಲ ಬದಿಗೆ ಸರಿಸೋ ಪ್ರಾಕ್ಟೀಸಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದನ್ನು ಬದಿಗೆ ಸರಿಸ್ತೀನಿ, ಇದ್ದದ್ದನ್ನೋ ಇಲ್ಲದ್ದನ್ನು? ಅವಂತನೇ ಇದ್ದದ್ದನ್ನ, ಅದು ಇಲ್ಲೇ ಇಲ್ಲ, ಇಲ್ಲದ್ದನ್ನು ಸರಿಸ್ತೀನಿ, ಇಲ್ಲದ್ದನ್ನ ಇಲ್ಲೇ ಇಲ್ಲ, ಅದನ್ನು ಸರಿಸೋ ಅವಶ್ಯಕತೆ ಇಲ್ಲ. ಏನು ಸರಿಸ್ತೀನಿ? ಯು ನೀಡ್ ಟು ನೋ ದಿಸ್ ಇಸ್ ನಾಟ್ ಮೀ. ಅಷ್ಟೇ, ನೀನು 10 ಸಲ 10 ಉಪನಿಷತ್ ಕೇಳಿ ವಾಪಸ್ ಬಂದರೂ ಕೂಡ ನಾವು ಇಷ್ಟೇ ಹೇಳೋರು. ದಿ ನಾಲೆಜ್ ಶುಡ್ ಬಿ ವೆರಿ ಮೆಚ್ಯೂರ್, ಆಲ್ಟರ್ ಆಗಬಾರ್ದು, ಬದಲಾವಣೆಗೆ ವಿಕಾರಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು. ಅವತ್ತು ಹಂಗೆ ಅನಿಸಿತ್ತು, ಇವತ್ತು ಯಾಕೆ ಹಿಂಗೆ ಅನಿಸ್ತದೆ? ಹಾ, ಅದು ಬರೀ ಅನಿಸೋದಷ್ಟೇ, ಅದು ಜ್ಞಾನ ಆಗಲಿಕ್ಕೆ. ಅದು ಅನಿಸಿಕೆಗಳು ಅಷ್ಟೇ ವಿನಃ ಅಲ್ಲಿ ಜ್ಞಾನಕ್ಕೆ ಅವಕಾಶ ಇಲ್ಲ. ಜ್ಞಾನ ಅವಕಾಶ ಇತ್ತು ಅಂತಂದ್ರೆ ಅದು ಯಾವ ಕಾರಣಕ್ಕೂ ಕೂಡ ಬದಲಾಗೋದಿಲ್ಲ. ಅಜರ ಅಮರ ಅಮೃತ ಅಭಯ. ಸರಿ, ನಿಮ್ಮ ಜೀವಾತ್ಮ ಇದ್ದಾನಲ್ಲ, ಎಷ್ಟು ಭಾವದಲ್ಲಿ ಅವನು ಹುಟ್ಟುಕೊಂಡಾನೆ? ಜೀವಾತ್ಮನ ಹುಟ್ಟು ಎಲ್ಲ ಜೀವಾತ್ಮರಲ್ಲ, ಒನ್ ಇಂಡಿವಿಜುವಲ್ ಜೀವಾತ್ಮ ಎಷ್ಟು ಭಾವಗಳಿಂದ ಹುಟ್ಟುಕೊಂಡಿದ್ದಾನೆ? ಅನಂತೈಶ್ಚ ಭಾವೈ ಏತೈ ವಿಕಲ್ಪಿತ. ಲೆಕ್ಕ ಇಲ್ಲದಷ್ಟು ಅನಂತೈ ಭಾವೈ, ಪ್ರಾಣಾದಿವಿ ಪ್ರಾಣದಿಂದ ಸಹಿತವಾಗಿ ಅನೇಕ ಭಾವಗಳಿಂದ, ಅಸಂಖ್ಯವಾದ ಭಾವಗಳಿಂದ ವಿಕಲ್ಪಿತನಾಗಿದ್ದಾನೆ. ಹೀಗಾಗಿ ಭಗವಂತನ ಮಹಿಮಾ ಎಷ್ಟು ಅನಂತವೋ ಜೀವನ ಮಹಿಮಾನೂ ಅಷ್ಟೇ ಅನಂತವಾಗಿದೆ. ಬಿಡಿ ಆಯುಷ್ಯ ಬಿಡಿ, ಜನ್ಮ ಜನ್ಮಾಂತರ ಬಿಡಿ, ಒಂದೇ ದಿನ, ಒಂದೇ ದಿನದಲ್ಲಿ ಬೆಳಗಿನಿಂದ ಸಂಜೆವರೆಗೂ ನಾವು ಎಷ್ಟು ಭಾವಗಳಿಂದ ಇರ್ತೀವಿ. ಅದು ಅನುಭವ ಆಗಬಹುದು, ಅನುಭವ ಆಗಬಹುದು, ಅದು ತಿಳುವಳಿಕೆಗಳು ಆಗ್ಬಹುದು, ಜ್ಞಾನಗಳಾಗ್ಬಹುದು, ಅವು ಭಾವನೆಗಳಾಗ್ಬಹುದು, ಸುಖ ದುಃಖ ಭಾವನೆಗಳಾಗ್ಬಹುದು. ಇವು ಒಟ್ಟಾರೆ ಸೇರಿಸಿ ಪರ್ಮಿಟೇಬಲ್ ಕಾಂಬಿನೇಷನ್ ಮಾಡಿ ಏನು ಮಾಡಿ, ಯಾಕಂದ್ರೆ ಎಷ್ಟೋ ಸಲ ಮಿಕ್ಸ್ಡ್ ಭಾವಗಳಿರ್ತವೆ. ಹೆಂಗೆ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಅನ್ಸಿತ್ತು, ಪ್ಯಾರಲಣ್ಣು, ಆ್ಯಪಲ್ಲು, ಕಿತ್ತಲೆ, ಆರೆಂಜು, ಎಲ್ಲ ಮಿಕ್ಸ್. ಹಂಗೆ ನಮ್ದೆಲ್ಲರ ಜೀವನ ಬೆಳೆಯಿಂದ ರಾತ್ರಿದಾಗ ಹೆಂಗಿರ್ತದೆ, ಎಲ್ಲ ಚೌಚೌನೆ ಮಿಕ್ಸ್. ಸೊ ಎಷ್ಟು ಭಾವಗಳಾಗಿದ್ರೆ ಒಂದು ದಿವಸಕ್ಕೆ, ಒಂದು ಜೀವನದಲ್ಲಿ ಒಂದೇ ದಿನಕ್ಕೆ ಇಷ್ಟು ಅಸಂಖ್ಯ ಭಾವಗಳಿರ್ಬೇಕಾದ್ರೆ ಇನ್ ಲೈಫ್ ಪೂರ್ತಿ ಎಷ್ಟು ಭಾವಗಳಿರ್ಬೋದು ಹೇಳ್ತದೆ. ಕೊನೆ ಅನ್ನೋದೇ ಇಲ್ಲಪ್ಪ. ಅನಂತೈಶ್ಚ ಭಾವೈಹಿ ಏತೈಹಿ ವಿಕಲ್ಪಿತ. ಹೆಂಗೆ ಇದೆಲ್ಲ ಹೆಂಗಾಯ್ತು? ಈಶಾ ಮಾಯಾ, ತಸ್ಯ ಮಾಯಾ, ಕಸ್ಯ ದೇವಸ್ಯ ಮಾಯಾ. ಇದೆಲ್ಲ ಯಾರ ಮಾಯ? ಆ ಭಗವಂತನ ಮಾಯ. ಯಾವ ಭಗವಂತ? ಸರ್ವಜ್ಞ, ಸರ್ವಶಕ್ತ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಈಶ್ವರ. ಅಯಂ ಮೋಹಿತ ಸ್ವಯಂ. ಆತ್ ಅವನ ಮಾಯೆಯಿಂದ ಮಾಡ್ದ, ತಾನು ಮಾಡಿದ್ರೋಗ ತಾನೇ ಮೋಹಗೊಂಡು ಬಿಟ್ಟ. ಸ್ವಮಾಯೆಯ ಮೋಹಿತ ಸ್ವಯಂ ಮೋಹಿತ, ಸ್ವತಃ ತಾನೇ ಮೋಹಕ್ಕೆ ಒಳಗಾದನು. ತಾನು ಮಾಡಿದ್ರ ಜೊತೆ ತಾನೇ ಮೋಹಕ್ಕೆ ಒಳಗಾದನು. ಎಕ್ಸಾಕ್ಟ್ಲಿ ಮಗುನ ಸೃಷ್ಟಿ ಮಾಡಿದ್ರು ಯಾರು? ತಾಯಿ. ಮೋಹಕ್ಕೆ ಒಳಗಾಗೋರು ಯಾರು? ಹೆಂಗಾತ್ರಿ ಇದು ಹೆಂಗಾಯ್ತು? ಹಂಗೆ ಇಲ್ಲು ಮಾಯಾ ಎಲ್ಲ ಹುಟ್ಟಿಸ್ತಾಳೆ, ಆಮೇಲೆ ಹುಟ್ಟಿಸಿದ್ರಲ್ಲಿ ಮೋಹಿಸ್ತಾಳೆ. ಅಂದ್ರೆ ಹುಟ್ಟಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾಳೆ, ಮೋಹಿಸ್ಲಿಕ್ಕೂ ಅವಕಾಶ ಮಾಡಿಕೊಡ್ತಾಳೆ. ಸೊ ಇಷ್ಟೊಂದು ವಿಕಲ್ಪಗಳು ಅವನು ಹೇಗೆ ಸಾಧ್ಯ ಅಂದ್ರೆ ಮಾಯೆಯ. ಸರಿ, ಕ್ಲಿಯರ್? ಈಗ ಎಷ್ಟೆಷ್ಟು ಕಲ್ಪನೆಗಳು ಆತ್ಮನ ಮೇಲೆ, ಆತ್ಮನ ಮೇಲೆ ಎಷ್ಟು ಥರದ ಕಲ್ಪನೆಗಳು? ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ. ಪ್ರಾಣ ಇತಿ ಪ್ರಾಣವಿದು, ಭೂತಾನಿತಿ ಚ ತದ್ವಿಧ, ಗುಣ ಇತಿ ಗುಣವಿದ, ಗುಣ ಇತಿ ಗುಣವಿಧ, ತತ್ವಾನೀತಿ ಚ ತದ್ವಿಧ, ಪಾದ ಇತಿ ಪಾದವಿಧ, ವಿಷಯ ಇತಿ ತದ್ವಿಧ, ಲೋಕ ಇತಿ ಲೋಕವಿಧ, ದೇವ ಇತಿ ಚ ತದ್ವಿಧ, ವೇದ ಇತಿ ವೇದವಿಧ, ಯಜ್ಞ ಇತಿ ಚ ತದ್ವಿಧ, ಭೋಕ್ತ ಇತಿ ಚ ಭೋಕ್ತೃವಿಧ, ಭೋಜ್ಯಮಿತಿ ಚ ತದ್ವಿಧ, ಸೂಕ್ಷ್ಮ ಇತಿ ಸೂಕ್ಷ್ಮವಿಧ, ಸ್ಥೂಲ ಇತಿ ಚ ತದ್ವಿಧ, ಮೂರ್ತ ಇತಿ ಮೂರ್ತವಿಧ, ಅಮೂರ್ತ ಇತಿ ಚ ತದ್ವಿಧ, ಕಾಲ ಇತಿ ಕಾಲವಿಧ, ದಿಶಾ ಇತಿ ಚ ತದ್ವಿದಃ ವಾದ ಇತಿ ವಾದವಿದಃ ಭುವನಾನಿತಿ ಭುವನಾನೀತಿ ತದ್ವಿದಃ ಮನ ಇತಿ ಮನೋವಿದಃ ಬುದ್ಧಿರಿಚ ತದ್ವಿದಃ ಚಿತ್ತಮಿತಿ ಚಿತ್ತವಿದಃ ಧರ್ಮಾಧರ್ಮೌ ಚ ತದ್ವಿದಃ ಪಂಚವಿಂಶಕ ಇತ್ಯೇಕೇ ಷಡ್ವಿಂಶ ಇತಿ ಚಾಪರೇ ಏಕತ್ರಿಂಶಕ ಇತ್ಯಾಹುಃ ಅನಂತ ಇತಿ ಚಾಪರೇ ಲೋಕಾನ್ ಲೋಕವಿದ ಪ್ರಾಹುಃ ಆಶ್ರಮ ಇತಿ ತತದ್ವಿದಃ ಸ್ತ್ರೀ ಪುಂ ನಪುಂಸಕಂ ಲೈಂಗಾಃ ಪರಾ ಪರಮಥಾ ಪರೇ ಸೃಷ್ಟಿರಿತಿ ಸೃಷ್ಟಿವಿದಃ ಲಯ ಇತಿ ಚ ತದ್ವಿದಃ ಸ್ಥಿತಿರಿತಿ ಸ್ಥಿತಿವಿದಃ ಸರ್ವೇ ಚೇಹತು ಸರ್ವದಾ ಎಂ ಭಾವಂ ದರ್ಶಯೇದ್ಯಸ್ಯ ತಂ ಭಾವಂ ಸತು ಪಶ್ಯತಿ ತಂ ಚಾವತಿ ಸ ಭೂತ್ವಾ ಅಸೌ ತಗ್ರಹ ಸಮುಪೈತಿ ತಂ. ಇಷ್ಟು ತರ ನೋಡಿ, ಪ್ರಾಣವಿದಃ ಪ್ರಾಣ ಇತಿ, ಇವರೆಲ್ಲ ಭೂತ ಪಿಶಾಚಿ ಕಲ್ಪನೆ ಮಾಡೋರು. ಭೂತಾನಿತಿ ತದ್ವಿದಃ, ಗುಣ ಇತಿ ಗುಣವಿದಃ, ಒಂದೊಂದು ಭಾವಗಳನ್ನು ಹಿಡ್ಕೊಂಡವರಿಗೆ ಆ ಭಾವಗಳಲ್ಲೇ ಭಗವಂತನಲ್ಲಿ ಆರೋಪ ಮಾಡ್ತಾ ಹೋಗ್ತಾರೆ. ಕಾಲ ಆರೋಪ, ದೇಶಾರೋಪ, ರೂಪಾರೋಪ, ವಸ್ತು ಆರೋಪ, ಮನಸ್ಸಿನ ಆರೋಪ, ಬುದ್ಧಿ ಆರೋಪ, ಚಿತ್ತಾರೋಪ, ಎಲ್ಲ ಆರೋಪ, ಹೋಲ್ ಥಿಂಗ್ ಕರ್ತ ಭೋಕ್ತ, ಹೋಲ್ ಥಿಂಗ್ ಆರೋಪಿತ, ಕಂಡೀಷನ್ಡ್, ಆಲ್ ಟುಗೆದರ್ ಹ್ಯಾಸ್ ಟು ಬಿ ಡಿಕಂಡೀಷನ್ಡ್. ಅಷ್ಟೇ ಓದ್ಕೊಡ್ರಿ. ವಿಶ್ವ ಅಂತ ಆರೋಪ ಮಾಡ್ತಾರೆ, ತೇಜಸ್ಸ ಅಂತ ಆರೋಪ ಮಾಡ್ತಾರೆ, ಪ್ರಾಜ್ಞಾ ಅಂತ ಆರೋಪ ಮಾಡ್ತಾರೆ, ಡ್ರೀಮರ್ ಕನಸುಗಾರ ಅಂತ ಆರೋಪ ಮಾಡ್ತಾರೆ, ಈಗ ಎಚ್ಚರಾಗ ನೋಡು ಅಂತ ಆರೋಪ ಮಾಡ್ತಾರೆ. ಎಚ್ಚರ ಕಳ್ಕೊಂಡನೆ ಯಾವಾಗ ಅವ ಎಚ್ಚರ ಕಳ್ಕೊಂಡನೆ ಯಾವಾಗ ಹೇಳಿ ಹೋಗಿದ್ದ, ನಾನು ಒಂದು ಗಂಟೆ ನಾ ಇರೋದಿಲ್ಲ ಹೋಗ್ಬರ್ತೇನೆ ಅಂತ ಹಂಗೆ ಹೇಳಿ ಹೋದ್ರು ಕೂಡ ಅಲ್ಲಿದ್ದಾನ ಅಂತಾನ ಆಗ್ತದೆ, ಕಳ್ಕೊಂಡೇ ಇದೆ. ಬಟ್ ಇವರೆಲ್ಲ ಆರೋಪ, ಸೂಕ್ಷ್ಮವಿದಿ ತದ್ವಿಧ, ಸ್ಥೂಲ ಇದೆ ತದ್ವಿಧ, ಮೂರ್ತ ಇದೆ ತದ್ವಿಧ, ಅಮೂರ್ತ ಇದೆ ತದ್ವಿಧ. ಒಬ್ಬರಂತಾರೆ ಪಂಚವಿಂಶಕ ಇತ್ಯೇಕೆ, 25ನೇ ಅವ ಆತ್ಮ ಯಾರೇನು, ಷಡ್ವಿಂಶ ಇದೆ ಚಾಪರೆ, 26ನೇ ಅವನು ತಪ್ಪು ನೀ ಹೇಳಿದ್ದು 26ನೇ. ಮತ್ತೊಂದು ಏಕತ್ರಿಂಶಕ 31ನೇ ಅವ. ಒಬ್ಬನಂದ ಏ ಬಿಡ್ರ ಜಗಳ ಬೇಡ್ರಿ ಅನಂತ, ಅವನಿಗೆ ಇಷ್ಟು ಸಂಖ್ಯೆ ಅಷ್ಟು ಸಂಖ್ಯೆ ಅಂತಿಲ್ಲ. ಲೋಕಾನ್ ಲೋಕವಿದಃ ಪ್ರಾಹು ಆಶ್ರಮ ಇತಿ ತದ್ವಿದಃ. ಹೇ ರಾಮ, ಒಬ್ಬರಂತಾರ ಆತ್ಮ ಹೆಣ್ಣು, ಒಬ್ಬರಂತಾರ ಆತ್ಮ ಗಂಡು, ಇನ್ನೊಬ್ಬರಂತಾರ ಯಾಕೆ ಬರ್ತಿರೋ ಆತ್ಮ ನಪುಂಸಕ ಅಂತ, ಆತ್ಮ ನಪುಂಸಕ ಲೈಂಗ ಪರ ಅಪರಂ ಅಥ ಅಪರೇ. ಒಬ್ರು ಶ್ರೇಷ್ಠ ಅಂತಾರೆ, ಒಬ್ರು ಕೆಳಮಟ್ಟ ಅಂತಾರೆ. ಈ ಒಬ್ಬೊಬ್ರು ತಾವು ಯಾವ್ಯಾವ ಭಾವದಿಂದ ಮಾಡಿ ನೋಡ್ತಾರೋ ಆ ಭಾವದಿಂದ, ಯಾವ ಭಾವದಿಂದ ಇದ್ದಾರೋ ಆ ಭಾವದಿಂದ ನೋಡ್ತಾರೆ, ಆ ಭಾವವನ್ನು ಆ ಆತ್ಮನ ಮೇಲೆ ಆರೋಪ ಮಾಡುತ್ತಾರೆ. ಎಂ ಭಾವಂ ದರ್ಶಯೇದ್ಯಸ್ಯ ತಂ ಭಾವಂ ಸತು ಪಶ್ಯತಿ. ಯಾವ ಭಾವದಿಂದ ನೋಡ್ತಾರೋ ಆ ಭಾವವನ್ನು ಅಲ್ಲಿ ಆರೋಪಿಸ್ತಾರೆ. ನೋಡೋದೇ ಆ ಭಾವದಿಂದ, ಹೌದೋ? ಹೀಗಾಗಿ ಆ ಭಾವನಲ್ಲಿ ಆರೋಪಿಸ್ತಾರೆ. ತಂಚ ಅವತಿ ಸ ಭೂತ್ವಾಸೌ ತದ್ಗೃಹ ಸಂವೇತಿ ತಂ. ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ ಜಯ. ಜಯ ಶ್ರೀ ದಯಾನಂದ ಜೀ.